ಹಾಗೂ ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಪ್ರಸಾರವಾಗುತ್ತಿದೆ ಕನಕದೀಪ. ಕನಕದೀಪ ಶ್ರೋತೃ ಬಾಂಧವರೇ, ಜೀವಾಮೃತ ಇದು ಜೀವಾಮೃತ. ಸಂಜೀವಿನಿ ಆಯುರ್ವೇದ ಜೀವಾಮೃತ ಪ್ರತಿ ಶುಕ್ರವಾರ ಬೆಳಿಗ್ಗೆ 9:15 ಹಾಗೂ ರಾತ್ರಿ 8:00 ಪ್ರಸಾರವಾಗಲಿದೆ. ಪ್ರಾಯೋಜಕರು ಸಂಜೀವಿನಿ ಆಯುರ್ವೇದ ಕಾಲೇಜು ಹಾಗೂ ಆಸ್ಪತ್ರೆ, ಗೋಕುಲ ರಸ್ತೆ, ಹುಬ್ಬಳ್ಳಿ. ಜೀವಾಮೃತ ಇದು ಜೀವಾಮೃತ. ನೀವು ಯಾವಾಗಾದರೂ ಯೋಚಿಸಿದ್ದೀರಾ, ನೀವು ನಿಮ್ಮ ಹತ್ತಿಯ ಮೌಲ್ಯವನ್ನು ಹೇಗೆ ಹೆಚ್ಚಿಸಬಹುದೆಂದು? ಕಸ್ತೂರಿ ಕಾಟನ್ ಯೊಂದಿಗೆ ಇದು ಭಾರತದ ಹತ್ತಿಯ ಹೊಸ ಗುರುತಾಗಿದೆ. ಕಸ್ತೂರಿಯ ಮಾನದಂಡಗಳನ್ನು ಅಳವಡಿಸಿಕೊಳ್ಳಿ, ಹತ್ತಿಯ ಬೆಲೆಯನ್ನು ಹೆಚ್ಚಿಸಿ. ಹೆಚ್ಚಿನ ಮಾಹಿತಿಗಾಗಿ www.kasturikotton.com ಭೇಟಿ ನೀಡಿ. ಜಲವಾಯು ಕಾರ್ವಾಯಿ ಯಾ ಯುನೆಸ್ಕೋ ಕಾ ಸಂದೇಶ ಹೈ. ಜಲವಾಯು ಕಾರ್ವಾಯಿ ಕಿ ಶುರುವಾತ್ 1992 ಕಿ ಪೃಥ್ವೀ ಶಿಖರ್ ಸಮ್ಮೇಲನ್ ಸೆ ಹುಯಿ ಥಿ ಔರ್ 2015 ಮೇ ಪ್ಯಾರಿಸ್ ಅಗ್ರೀಮೆಂಟ್ ನೆ ಏಕ್ ಬಡಾ ಕದಮ್ ಉಠಾಯಾ ಜಿಸ್ಕಾ ಲಕ್ಷ್ಯ ಹೈ ವೈಶ್ವಿಕ ತಾಪಮಾನ ವೃದ್ಧಿ ಕೋ 1.5 degrees Celsius ತಕ್ ಸೀಮಿತ ರಖನಾ. ಲೇಕಿನ್ ಲಗಭಗ ಸಭಿ ದೇಶೋ ಕೆ ಪ್ರತಿಬದ್ಧ ಕೆ ಬಾವಜೂದ ಅಬ್ ತಕ್ ಕೆ ವಾದೆ ಇಸ್ ಲಕ್ಷ್ಯ ಕೆ ಲಿಯೆ ಕಾಫಿ ನಹೀ ಹೈ. ಇಸ್ಲಿಯೆ ತುರಂತ ಔರ್ ಪ್ರಭಾವಿ ಬದಲಾವ್ ಜರೂರಿ ಹೈ. ಖಾಸ್ಕರ್ ಗರೀಬ್ ದೇಶೋ ಕೋ ವಿತ್ತೀಯ ಸಹಾಯತಾ ಔರ್ ಸಮರ್ಥನ್ ದೇನಾ ಹೋಗಾ. ಕಾರ್ಬನ್ ಉತ್ಸರ್ಜನ್ ಕಮ್ ಕರ್ನಾ ಔರ್ ಪರ್ಯಾವರಣ ಅನುಕೂಲ ವ್ಯವಹಾರ ಹೀ ಸಬ್ಸೆ ಜರೂರಿ ಉಪಾಯ ಹೈ. ಯಹಾಂ ಏಕ ರೋಚಕ ತಥ್ಯ ಹೈ, ಯುನೆಸ್ಕೋ ನೆ ಜಲವಾಯು ಜಾಗರೂಕತಾ ಬನಾನೆ ಕೆ ಲಿಯೆ 7 ಭಾರತೀಯ ಭಾಷಾಓ ಮೇ ಜಲವಾಯು ಸಾಕ್ಷರತಾ ಕಿ ಸಾಮಗ್ರಿ ತಯಾರ್ ಕಿ ಹೈ. ಯಹ ಸಂದೇಶ ಯುನೆಸ್ಕೋ ಔರ್ ಆಕಾಶವಾಣಿ ಕೆ ಸಹಯೋಗ ಸೆ ಪ್ರಸ್ತುತ ಕಿಯಾ ಗಯಾ ಹೈ. ಈಗ ಸಿದ್ದಾಪುರದ ರಾಣವ್ವ ಭೀಮಪ್ಪ ಕಳ್ಳಿಮನಿ ಮತ್ತು ಸಂಗಡಿಗರಿಂದ ಚೌಡಕಿ ಪದ. ಅಡಿದವರ ಸೊಕ್ಕ ಮುರಸೆ ಕೈಯಾಗಾಡಿ ಗಿಡದ ಮೆರಸಿ ನೀನಾ. ಅಮ್ಮ ದೇವಿಯ ನಿನ್ನ ಕರುವತಿನ ಬಂದ ಕಂಟಕ ಬೈಲ ಮಾಡಾಕಿ ನೀನ